ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ. ಕೃಷಿರಂಗ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದು ಆಲಿಸೋಣ ಕೃಷಿಯಲ್ಲಿ WDC ಮಹತ್ವ ಮತ್ತು ಅದರ ಬಳಕೆ ವಿಧಾನವನ್ನು ಕುರಿತು ಡಾಕ್ಟರ್ ಬಸವಣ್ಣಪ್ಪ MA ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಮತ್ತೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಆಲಿಸೋಣ ಹಾಗೂ ಪೇಟೆ ಧಾರಣೆಯನ್ನು ಕೇಳೋಣ. ಜನಪದ ಸಂಗೀತದಲ್ಲಿ ಬಡವಟ್ಟಿ ಗ್ರಾಮದ ಅಮರಪ್ಪ ಮತ್ತು ಸಂಗಡಿಗರಿಂದ ಲಂಬಾಣಿ ಪದವನ್ನು ಆಲಿಸೋಣ. ಹಾಗಾದರೆ ಮೊದಲಿಗೆ ಬನ್ನಿ, ಕೃಷಿಯಲ್ಲಿ WDC ಮಹತ್ವ ಮತ್ತು ಬಳಕೆಯ ವಿಧಾನ ಕುರಿತು ಡಾಕ್ಟರ್ ಬಸವಣ್ಣಪ್ಪ MA ಅವರೊಂದಿಗೆ ಸಂದರ್ಶನವನ್ನು ಮೊದಲಿಗೆ ಆಲಿಸೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಇತ್ತೀಚೆಗೆ ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆ ಬರ್ತಾ ಇದೆ. ಮುಖ್ಯವಾಗಿ ಕೃಷಿಯಲ್ಲಿ ಖರ್ಚು ಕಡಿಮೆ ಆಗಬೇಕು, ಉತ್ಪಾದನಾ ವೆಚ್ಚ ಕಡಿಮೆ ಆಗಬೇಕು, ನಿವ್ವಳ ಲಾಭ ರೈತರಿಗೆ ಗರಿಷ್ಠ ಮಟ್ಟದಲ್ಲಿ ದೊರೀಬೇಕು ಎಂಬಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ಪ್ರಯೋಗಗಳು ನಡೀತಿದ್ದಾವೆ. ಈ ನಿಟ್ಟಿನಲ್ಲೂ ಕೂಡ ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ದೇಶದಲ್ಲಿ WDC ಅಂತ ವೇಸ್ಟ್ ಡಿಕಾಂಪೋಸ್ ಅಂತಂದರೆ ಕನ್ನಡದಲ್ಲಿ ತ್ಯಾಜ್ಯ ವಸ್ತುಗಳ ವಿಭಜಕಗಳ ಬಳಸುವಂಥ ಒಂದು ವಸ್ತುವಾಗಿರ್ಬೋದು ಇತ್ತೀಚೆಗೆ ಸಾಕಷ್ಟು ಪ್ರಚಲಿತ ಇರುವಂಥ ಒಂದು ವಸ್ತು ಅಂತಲೇ ಹೇಳ್ಬೋದು. ಏನಿದು ತ್ಯಾಜ್ಯ ವಸ್ತುಗಳ ವಿಭಜಕ ಬಳಕೆ ಒಂದು ವಸ್ತು, ಹಾಗೆಯೇ ಈ WDC ಅಂಥೇಳಿ ಇದರ ಮಹತ್ವ ಏನು, ರೈತ ಬಾಂಧವರು ಕೃಷಿಯಲ್ಲಿ ಆಗಿರ್ಬೋದು ಜೊತೆಗೆ ತೋಟಗಾರಿಕೆಯಲ್ಲಾಗಿರ್ಬೋದು ಯಾವ ಯಾವ ಒಂದು ಬೆಳೆಗಳಿಗೆ ಇದನ್ನು ಬಳಸ್ಬೋದು ಎಂಬಂಥ ಒಂದು ಮಾಹಿತಿಯನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಈ ವಿಷಯದ ಕುರಿತು ನಮ್ಮ ರೈತ ಬಾಂಧವರ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಸಿರುಗುಪ್ಪ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೆಯೇ ಪ್ರಾಧ್ಯಾಪಕರುಗಳಾದ ಶ್ರೀಯುತ ಬಸವಣ್ಣಪ್ಪ MA ಇವರು ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಸರ್ ತಮಗೆ ಸ್ವಾಗತ ಹಾಗೂ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ನಮಸ್ಕಾರಗಳು. ನಮಸ್ಕಾರಗಳು ಸರ್, ಧನ್ಯವಾದಗಳು. ಈಗ ಹೇಳಿ ಸರ್, ಈಗ ಇತ್ತೀಚೆಗೆ WDC ಅಂತ ಅಲ್ಲಲ್ಲಿ ಹೇಳ್ತಿರ್ತಾರೆ ಕೃಷಿ ವಿಜ್ಞಾನಿಗಳಾಗಿರ್ಬೋದು ಬಳಕೆ ಮಾಡುವಂತಹ ರೈತರು ಆಗಿರ್ಬೋದು ಇದನ್ನು ಹೇಳ್ತಾರೆ, ಇದನ್ನು ಚೆನ್ನಾಗಿದೆ ಬಳಕೆ ಮಾಡಿ, ಇದು ಬೆಳೆಗಳಿಗೆ ಒಳ್ಳೆಯ ಫಲಿತಾಂಶ ದೊರೀತಾ ಇದೆ, ಇದನ್ನು ಸಾವಯವ ರೂಪದಲ್ಲಿ ಬಳಸ್ಬೋದು ಅಂತ ಹೇಳ್ಬಿಟ್ಟು, ಇದನ್ನು ಯಾಕೆ ಪ್ರಾಮುಖ್ಯತೆ ಬಂದಿದೆ ಅಂತ ಹೇಳ್ತೀರಿ? ಸೊ ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದರೆ ಸರ್, ಯಾಕಂತಂದರೆ ಈಗ ನಮ್ಮ ರೈತರು ಅಂತಂದರೆ ಸಂಶೋಧನೆಗಿಂತ ಮುಂಚಿತವಾಗಿಯೇ ನಮ್ಮ ರೈತರು, ನಾವು ರೈತರನ್ನೇ ಪ್ರಥಮ ಕೃಷಿ ವಿಜ್ಞಾನಿ ಅಂತ ಕರಿತೀವಿ. ಸಾಕಷ್ಟು ಜನ ಈಗಾಗಲೇ ಈ ವೇಸ್ಟ್ ಡಿಕಾಂಪೋಸರ್ WDC ಅಂತ ಕರೀತಾರೆ. ಈ WDC ಅಥವಾ ವೇಸ್ಟ್ ಡಿಕಾಂಪೋಸರ್ ಕಲ್ಚರ್ ಅಂತಂದರೆ ಇದನ್ನು ಯಾಕೆ ಪ್ರಾಮುಖ್ಯತೆ ಬಂದಿದೆ ಅಂತಂದರೆ, ಈಗ ಹಸಿರು ಕ್ರಾಂತಿಯ ನಂತರ ಸಾಕಷ್ಟು ನಾವು ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅದಕ್ಕೆ ತಕ್ಕಂತೆ ನಾವು ಆಹಾರದ ಉತ್ಪಾದನೆಯನ್ನು ಕೈಗೊಳ್ತಕ್ಕಂಥದ್ದು ಬಹಳ ಕೈಗೊಂಡಿದ್ವಿ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಕಾರ್ಯಕ್ರಮಗಳನ್ನು ಅಳವಡಿಸೋದಾಗಿರ್ಬೋದು ಅಥವಾ ಹೊಸ ಹೊಸ ತಳಿಗಳನ್ನು ನಾವು ರೈತರಿಗೆ ಕೊಡ್ತಕ್ಕಂಥದ್ದಾಗಲಿ ನಾವು ಮಾಡ್ತಾ ಬಂದಿದ್ದೇವೆ. ಆದರೆ ಸಾಕಷ್ಟು ರೈತರು ಹೆಚ್ಚಿನ ಇಳುವರಿಯನ್ನು ಪಡೆಯಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶದಿಂದ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಶಿಲೀಂದ್ರನಾಶಕಗಳನ್ನು ಯಥೇಚ್ಛವಾಗಿ ಬಳಸ್ತಕ್ಕಂಥ ಬಂದದ್ದನ್ನು ನಾವು ನೋಡಿದ್ವಿ. ಇದರ ಒಂದು ಪರಿಣಾಮವಾಗಿ ಏನಾಗ್ತಾ ಇದೆ ಅಂದರೆ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಿರೋದು, ಮಣ್ಣು ಸವಳು ಅಥವಾ ಜವಳು ಆಗ್ತಕ್ಕಂಥದ್ದು, ಮತ್ತು ಬೆಳೆಗಳ ಇಳುವರಿನಲ್ಲಿ ಕುಂಠಿತ ಆಗ್ತಕ್ಕಂಥದ್ದು, ಮತ್ತು ಖರ್ಚಿನಲ್ಲಿ ಏರುಪೇರು ಆಗ್ತಕ್ಕಂಥದ್ದನ್ನು ನಾವು ಬಹಳಷ್ಟು ರೈತರಲ್ಲಿ ನಾವು ಕಂಡುಕೊಂಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವು ರೈತರಿಗೆ ಈ WDC ಅಂತಕ್ಕಂಥದ್ದನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ, ಈ WDC ಅಂತಕ್ಕಂಥದ್ದು ವೇಸ್ಟ್ ಡಿಕಾಂಪೋಸರ್ ಅಂದರೆ ನಾವು ದೇಶೀಯ ಆಕಳುಗಳ ಸಗಣಿಯ ಒಂದು ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಬೇರ್ಪಡಿಸಿ ಅದನ್ನು ತಯಾರು ಮಾಡಿಕೊಂಡು ಉತ್ತರ ಪ್ರದೇಶದ ಗಜಿಯಾಬಾದ್ನಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಸಾವಯವ ಕೃಷಿ ಸಂಸ್ಥೆನಲ್ಲಿ ಇದನ್ನು ಸುಮಾರು 7 ವರ್ಷಗಳ ಸತತವಾಗಿ ಸಂಶೋಧನೆಯನ್ನು ಮಾಡಿ ಇದನ್ನು ದೇಶೀಯ ಆಕಳದ ಸಗಣಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಬೇರ್ಪಡಿಸಿ ಸುಮಾರು 30 ಗ್ರಾಂ ನಲ್ಲಿ ಈ ಒಂದು ಕಲ್ಚರನ್ನು ತಯಾರು ಮಾಡಿಕೊಂಡು ಅದನ್ನು ಒಂದು ಡಬ್ಬಿನಲ್ಲಿ ಕೊಡ್ತಾ ಇದ್ದಾರೆ. ಅಂತಂದ್ರೆ ಮುಖ್ಯವಾಗಿ ಆಕಳ ಸಗಣಿಲಿರುವಂಥ ಸೂಕ್ಷ್ಮಾಣುಗಳನ್ನು ಬಳಸಿಕೊಂಡು ಈ WDC ತಯಾರಿ ಮಾಡಿದ್ದಾರೆ ಅಥವಾ ಉತ್ಪಾದನೆ ಮಾಡಿದ್ದಾರೆ ಅಂತಂದ್ರೂ ನಾವೀಗಾಗಲೇ ಗಜಿಯಾಬಾದ ಕೃಷ್ಣಚಂದ್ರ ಅಂತಕ್ಕಂಥ ಒಬ್ಬ ವಿಜ್ಞಾನಿಯವರು ಇದನ್ನು ಮಾಡಿದ್ದಾರೆ. ಇದರದ್ದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಪ್ರಾಮುಖ್ಯತೆ ಬರ್ತಾ ಇದೆ ಅಂತಂದರೆ, ನಮ್ಮ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ ಯೋಜನೆಯಲ್ಲಿ ಇವತ್ತು ಅನೇಕ ಒಂದು ಪಟ್ಟಣದಲ್ಲಿರ್ಬೋದು ಅಥವಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿರ್ಬೋದು ಸಾಕಷ್ಟು ನಾವು ತ್ಯಾಜ್ಯಗಳನ್ನು ನೋಡ್ತಾ ಇದ್ದೀವಿ. ಆ ತ್ಯಾಜ್ಯಗಳನ್ನು ಬಳಕೆ ಮಾಡೋದು ಹೇಗೆ, ಅದನ್ನು ಡಿಕಾಂಪೋಸ್ ಮಾಡೋದು ಹೇಗೆ ಅನ್ನೋದ್ರ ಒಂದು ಸಂಶೋಧನೆಯಲ್ಲಿ ಈ ವೇಸ್ಟ್ ಡಿಕಾಂಪೋಸರ್ ಸೊಲ್ಯೂಷನ್ ಅನ್ನು ಕಂಡು ಹಿಡಿದಿದ್ದಾರೆ. ಈ ವೇಸ್ಟ್ ಡಿಕಾಂಪೋಸರ್ ಸೊಲ್ಯೂಷನ್ ಅನ್ನು ಕಂಡು ಹಿಡಿದ ಮೇಲೆ ನಮ್ಮ ರೈತರು ವೇಸ್ಟ್ WDC ಅಂತಂದ್ರೆ ಬರೀ ಇದು ಕಸ ಕಳಿಸ್ತಕ್ಕಂಥದ್ದು ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ. ಆದರೆ ಬಹಳಷ್ಟು ಪ್ರಶ್ನೆಗಳು ನಮಗೆ ಬರ್ತಿರ್ತವೆ. ಏನಂತಾರೆ WDC ಅಥವಾ ವೇಸ್ಟ್ ಡಿಕಾಂಪೋಸರ್ ಕಲ್ಚರ್ ಅಂತಂದ್ರೆ, ಸರ್ ನೀವು ಬರೀ ಇದನ್ನ ಕಸ ಕಳಿತಕ್ಕಂಥದ್ದು ಇದನ್ನ ಬೆಳೆಗೆ ಬಳಸಬೇಕಾ ಬೇಡವೇ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಬರ್ತಿರ್ತಾವೆ ಸರ್. ಹೇಳ್ತಿರ್ತಾರೆ ರೈತರು ಕಳೆನಾಶಕವನ್ನಾಗಿ ಅಷ್ಟೇ ಬಳಕೆ ಮಾಡಬೇಕು ಬೇಕಾ? ಹಾ, ಇದನ್ನ ಬರೀ ಕಳಿಸ್ಲಿಕ್ಕೆ ಅಷ್ಟೇನೆ, ವಿಭಜಕವಾಗಿ ಬಳಸ್ಬೋದಾ ಅಂತಕ್ಕಂಥದ್ದನ್ನ ಅಷ್ಟೇ ಬಳಸ್ಟೇ ಕೇಳ್ತಿರ್ತಾರೆ. ಇಲ್ಲ, ಇದು ಏನು ಅಂತಂದ್ರೆ ಇದರಿಂದ ಸಾಕಷ್ಟು ಲಾಭಗಳು ಇದಾವೆ ಸರ್. ಯಾವ್ಯಾವ ರೀತಿಯಾಗಿ ಲಾಭಗಳಿದಾವೆ ಅಂತಂದ್ರೆ, ಒಂದನೇದಾಗಿ ನಾವು ನಮ್ಮ ಕೃಷಿಯ ತ್ಯಾಜ್ಯ ವಸ್ತುಗಳನ್ನು ಕಳಿಸ್ತಕ್ಕಂಥ ತಿಪ್ಪೆ ಗೊಬ್ಬರ ಮಾಡ್ತಿರ್ತೇವಲ್ಲ, ಆ ರೀತಿಯಾಗಿ ವೇಸ್ಟ್ ಅಂದರೆ ಕಾಂಪೋಸ್ಟ್ ಕಲ್ಚರನ್ನು ಬಳಸಿ ನಾವು ತಿಪ್ಪೆ ಗೊಬ್ಬರವನ್ನು ಮಾಡ್ತಿದ್ವಿ. ಅದರ ಜೊತೆ ಜೊತೆಗೇನೆ ಇದನ್ನು ಕಾಂಪೋಸ್ಟ್ ಕಲ್ಚರು ಸಾಕಷ್ಟು ಜಾಗದಲ್ಲಿ ಸಿಗ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ವೇಸ್ಟ್ ಡಿಕಾಂಪೋಸರ್ ಸೊಲ್ಯೂಷನ್ ಕೇವಲ 20 ರೂಪಾಯಿದಲ್ಲಿ ಒಂದು ಡಬ್ಬಿ 30 ಗ್ರಾಮಿಗೆ ಸಿಗುತ್ತೆ. ಸೊ ಅದನ್ನು ಎಲ್ಲೆಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ರೈತರು ತಿಳ್ಕೊಳ್ಬೇಕು. ಒಂದು, ನಮ್ಮ ರಾಷ್ಟ್ರೀಯ ಸಾವಯವ ಕೃಷಿ ಸಂಸ್ಥೆ ಗಾಜಿಯಾಬಾದ್ನಲ್ಲಿ ಇದನ್ನು ಉತ್ಪಾದನೆ ಮಾಡಿರೋದು, ಇದನ್ನು ಅಲ್ಲಿ ಬಂದು ರೈತರು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ರೀಜ್ನಲ್ ಅಂದರೆ ಪ್ರಾದೇಶಿಕ ಸಾವಯವ ಸಂಶೋಧನಾ ಸಂಸ್ಥೆಗಳಲ್ಲೂ ಕೂಡ ಇದನ್ನು ರೈತರಿಗೆ ಸಿಗಲಿ ಅಂಥೇಳಿ ಇದನ್ನು ಅವರು ಪೂರೈಕೆ ಮಾಡ್ತಿದ್ದಾರೆ. ಉದಾಹರಣೆಗಾಗಿ ನಮ್ಮ ತುಮಕೂರಿನ ಸಿದ್ಧಗಂಗಾ ಆಯಿಲ್ ಇಂಡಸ್ಟ್ರಿನಲ್ಲಿ ಇದನ್ನು ಕೊಡ್ತಾ ಇದ್ದಾರೆ. ಸೊ ಅದು 30 ರೂಪಾಯಿ ಅವರದು ಒಂದು ದೂರವಾಣಿ ಸಂಖ್ಯೆ ಇದೆ, ನಾನು ಕೊನೆಗೆ ಕೊಡ್ತೀನಿ. ಅಲ್ಲಿ ತಾವು ಫೋನ್ ಮಾಡಿ ಅವರಿಗೆ ಆನ್ಲೈನಲ್ಲಿ ಹಣವನ್ನು ಹಾಕಿದರೆ ಅವರು ನಿಮಗೆ ಎಷ್ಟು ವೇಸ್ಟ್ ಡಿಕಾಂಪೋಸರ್ ಡಬ್ಬಿಗಳು ಬೇಕೋ ಆ ಡಬ್ಬಿಗಳನ್ನು ಪ್ರತಿಯೊಬ್ಬ ರೈತರಿಗೆ ಅಥವಾ ಅಕೌಂಟ್ಗೆ ದುಡ್ಡು ಹಾಕ್ತಕ್ಕಂಥವ್ರಿಗೆ ಪೂರೈಸ್ತಾ ಇದ್ದಾರೆ. ಒಳ್ಳೆಯದು ಸರ್. ಈಗ ಮುಖ್ಯವಾಗಿ ತಾವು ಕೃಷಿಯಲ್ಲಿ ಒಳ್ಳೆಯ ಕ್ರಾಂತಿಯನ್ನು ಮಾಡಲಿಕ್ಕೆ, ಹಾಗೆಯೇ ರೈತರಿಗೆ ಅನುಕೂಲವಾಗುವಂಥ ದೃಷ್ಟಿಯಲ್ಲಿ ಈ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಈ WDC ಉತ್ಪಾದನೆ ಮಾಡಲಾಯಿತು ಎಂಬಂಥ ಮಾಹಿತಿಯನ್ನು ಕೊಟ್ರಿ. ಇದನ್ನು ಉತ್ಪಾದಿಸುವಂಥ ವಿಧಾನ ಅಥವಾ ಇದನ್ನು ಬಳಕೆಯ ವಿಧಾನ ಹೇಗಿರ್ತದೆ ಅಂತ? ಸೊ ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕಂದ್ರೆ 30 ಗ್ರಾಮ್ ಸಿಗತಕ್ಕಂಥ ಡಬ್ಬಿನ ನೇರವಾಗಿ ಬಳಸಬೇಕಾ ಅಥವಾ ಅದನ್ನು ಏನಾದರೂ ನೀರಿನಲ್ಲಿ ಕರೆಸಿ ಬಳಸಬೇಕಾ, ಬೇರೆ ನಾವು ಕೀಟನಾಶಕಗಳನ್ನು ಶಿಲೀಂದ್ರನಾಶಕಗಳನ್ನು ಅಥವಾ ಈ ಅಣುಜೀವಿ ಗೊಬ್ಬರಗಳನ್ನು ನಾವು ಬೀಜೋಪಚಾರವಾಗಿ ಬಳಸ್ತೀವಿ, ಇಲ್ಲ ನೀರಿನಲ್ಲಿ ಕಲಸ್ಕೊಂಡು ಹಾಕೋದಾಗಲಿ, ಇಲ್ಲ ಅದ್ರ ಮೇಲೆ ಚಿಮ್ಕುಸೋದಾಗಲಿ, ಇದನ್ನು ಮಾಡ್ತಿರ್ತೀವಿ. ಆ ರೀತಿಯಾಗಿ ಅದಲ್ಲ, ಇದನ್ನು 30 ಗ್ರಾಮ್ ಸಿಗತಕ್ಕಂಥ ವೇಸ್ಟ್ ಡಿಕಾಂಪೋಸರ್ ಕಲ್ಚರ್ ಅಥವಾ ವಿಭಜಕ ವಸ್ತುವನ್ನು 200 ಲೀಟರ್ ಡ್ರಮ್, ಪ್ಲಾಸ್ಟಿಕ್ ಡ್ರಮ್ ಸಿಗ್ತವೆ, ಆ ಪ್ಲಾಸ್ಟಿಕ್ ಡ್ರಮ್ನಲ್ಲಿ 200 ಲೀಟರ್ ನೀರು ಹಾಕಬೇಕಾಗತ್ತೆ. ಈ 30 ಗ್ರಾಮ್ನ ಏನು ಇದು ಡಬ್ಬೆ ಸಿಗುತ್ತೆ ಅದನ್ನು ಒಂದು ಕಟ್ಟಿಗೆಯಿಂದ ಅದರಲ್ಲಿ ತಿರುವಿ ಈ 200 ಲೀಟರ್ ನೀರು ಡ್ರಮ್ನ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಇದನ್ನು ಹಾಕಬೇಕು. ಆದರೆ ಕಡ್ಡಾಯವಾಗಿ ರೈತರು 200 ಲೀಟರ್ ನೀರಿಗೆ 2 ಕೆಜಿ ಬೆಲ್ಲವನ್ನು ಕಡ್ಡಾಯವಾಗಿ ಹಾಕಲೇಬೇಕು.

ಮೂರು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ನಾವು ಮೆಣಸಿನ ಗಿಡಕ್ಕಾದರೂ ಬೆಳೆಸ್ಬೋದು, ಹತ್ತಿಗಾದರೂ ಬೆಳೆಸ್ಬೋದು, ಇಲ್ಲ ಕಬ್ಬಿಗಾದರೂ ಬೆಳೆಸ್ಬೋದು, ಇಲ್ಲ ಮೆಕ್ಕೆಜೋಳಕ್ಕೆ, ಜೋಳಕ್ಕೆ, ತೊಗರಿಗೆ, ಕಡ್ಲಿಗೆ, ಹೀಗೆ ನಾವು ಬೆಳೆಸ್ಕೊಳ್ಬೋದು. ಆದರೆ ಭಾಳಷ್ಟು ಜನ ಕೇಳ್ತಾರೆ, ಸರ್ ಭಾಳ ಒಳ್ಳೆ ನಮಗೆ ಈಗ ಸಿಂಪರಣೆ ಮಾಡಿದ್ದೀವಿ, ಅದನ್ನು ನಾವು ಪದೇ ಪದೇ ವಾರಕ್ಕೊಂದ್ಸರಿ ಸಿಂಪರಣೆ ಮಾಡ್ಬೋದಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರ್ತಾವೆ. ಆದರೆ ವಾರಕ್ಕೊಂದ್ಸರಿ ದಯವಿಟ್ಟು ಸಿಂಪರಣೆ ಮಾಡಬಾರ್ದು. ಕನಿಷ್ಠ ಅಂದ್ರೂ 20-25 ದಿವಸಕ್ಕೆ ಒಂದು ಸರಿ ಬೆಳಗ್ಗೆ ಸಿಂಪರಣೆ ಮಾಡಬೇಕು. ಆದರೆ ಗಜಿಯಾಬಾದ್ನ ಕೃಷ್ಣಚಂದ್ರ ಅವರ ಒಂದು ಸಂಶೋಧನೆ ಪ್ರಕಾರ ಒಂದು ತಿಂಗಳಿಗೆ ಒಂದು ಸರಿ ಬೆಳೆಗೆ ಮಾತ್ರ ಸಿಂಪರಣೆ ಮಾಡಬೇಕು. ಈಗ 3 ತಿಂಗಳದ ಬೆಳೆ ಇತ್ತಂದರೆ 3 ಸರಿ ಸಿಂಪರಣೆ ಮಾಡಬೇಕು, 4 ತಿಂಗಳದ ಬೆಳೆ ಇತ್ತಂದರೆ 4 ತಿಂಗಳಿಗೆ 4 ಬಾರಿ ಮಾತ್ರ ಸಿಂಪರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ತಿಂಗಳಿಗೆ ಒಂದು ಸರಿ ಸಿಂಪರಣೆ ಮಾಡೋದು ಬಹಳ ಒಳ್ಳೆಯದು. ಇನ್ನೊಂದು, ಈಗ ನೀವು ಹೇಳಿದ್ರಿ ಕೃಷಿ ಉತ್ಪನ್ನಗಳಿಗೆ ಅಥವಾ ಈ ಒಂದು ಕೃಷಿ ಬೆಳೆಗೆ ಬಳಸುವುದಾದ್ರೆ ಈ ನೀರಾವರಿಗೆ ಏನಾದರೂ ಹನಿ ನೀರಾವರಿ ಏನಾದರೂ ಬಿಡಲಿಕ್ಕೆ ಅವಕಾಶಗಳಿದಾವ? ಓ, ಇದು ಬಹಳ, ಈಗಾಗಲೇ ನಮ್ಮ ಬಳ್ಳಾರಿ ಸುತ್ತಮುತ್ತಲು ಅಂಜೂರ ಬೆಳೀತಕ್ಕಂಥ ರೈತರಿದ್ದಾರೆ, ಮತ್ತು ಈ ದಾಳಿಂಬೆ ಬೆಳೀತಕ್ಕಂಥ ರೈತರಿದ್ದಾರೆ, ಪಪ್ಪಾಯ ಬೆಳೀತಕ್ಕಂಥ ರೈತರಿದ್ದಾರೆ, ಮಲ್ಲಿಗೆ ಬೆಳೀತಕ್ಕಂಥ ರೈತರಿದ್ದಾರೆ. ಇವರು ಹನಿ ನೀರಾವರಿ ಮುಖಾಂತರನು ಕೂಡ ಮತ್ತು ತುಂತುರು ನೀರಾವರಿ ಮುಖಾಂತರನು ಕೂಡ, ಶೇಂಗಾಕ್ಕೆ ತುಂತುರು ನೀರಾವರಿ ಮುಖಾಂತರ ಕೊಡ್ತಾ ಇದ್ದಾರೆ. ಈಗ ತೋಟಗಾರಿಕೆ ಬೆಳೆಗಳು ಬಂದಾಗ ತಾವು ಕೇಳಿದ ಹಾಗೆ ಈಗ ಈ ಅಂಜೂರ ಇರ್ಬೋದು, ಪೇರ್ಲ ಇರ್ಬೋದು, ಅಥವಾ ಮಾವು ಇರ್ಬೋದು, ಅಥವಾ ಈ ಪೋಮೋಗ್ರಾನೇಟ್ ಇರ್ಬೋದು, ಇವುಗಳಿಗೆ ಏನು ಮಾಡಬೇಕು ಅಂದರೆ ನಾವು ಹನಿ ನೀರಾವರಿ ಮುಖಾಂತರ ಕೊಡಬೇಕು. ಹನಿ ನೀರಾವರಿ ಮುಖಾಂತರ ಕೊಡಬೇಕು ಅಂದರೆ ಎಷ್ಟು ಕೊಡಬೇಕು ಅಂತಕ್ಕಂಥದ್ದು ಬರುತ್ತೆ. 1 ಎಕರೆಗೆ 100-200 ಲೀಟರ್ ನೀರನ್ನು ನಾವು ಎಕರೆಗೆ ಕೊಟ್ಟರೆ ಸಾಕು, ಹನಿ ನೀರಾವರಿ ಮುಖಾಂತರ ಕೊಡ್ಬೋದು. ಇನ್ನೂ ಒಬ್ಬರು ರೈತರು ಕೇಳ್ತಾರೆ, ಸರ್ ನಾನು ಹನಿ ನೀರಾವರಿ ಮುಖಾಂತರ ಕೊಡ್ತೀನಿ ಮತ್ತು ಬೆಳೆಗಳಿಗೆ ಸಿಂಪರಣೆ ಮಾಡ್ಬೋದಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಸೊ ಹನಿ ನೀರಾವರಿ ಮುಖಾಂತರ ಕೊಟ್ಟು 15 ದಿವಸದ ನಂತರ ಮತ್ತೆ ತಾವು ಸಿಂಪರಣೆಯನ್ನಾಗಿ ಅಂದರೆ ಬೆಳೆಗಳ ಮೇಲೆ ಸಿಂಪರಣೆಯನ್ನು ಮಾಡ್ಬೋದು. ಒಬ್ಬರು ಮುದ್ದಟ್ನೂರು ರೈತರಲ್ಲಿ ಸಿರಿಗುಪ್ಪ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ಬ ರೈತರು, ಮುದ್ದಟ್ನೂರು ರೈತರು ಅಂಜೂರಕ್ಕೆ ಹನಿ ನೀರಾವರಿ ಮುಖಾಂತರನೂ ಕೊಟ್ಟಿದ್ದಾನೆ ಮತ್ತು ವಾರಕ್ಕೊಂದ್ಸರಿ ಅಂಜೂರಕ್ಕೆ ಸಿಂಪರಣೆ ಮಾಡಿದ್ದಾನೆ. ಆದರೆ ವಾರಕ್ಕೊಂದ್ಸರಿ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಹೆಚ್ಚು ಬೆಳವಣಿಗೆ ಇದರಲ್ಲಿ ಪ್ರಚೋದಕಗಳು ಇರೋದ್ರಿಂದ, ಬೆಳೆಯ ಅಭಿವೃದ್ಧಿಗೆ ಹೊಂದತಕ್ಕಂಥ ಪ್ರಚೋದಕಗಳು ಇರೋದ್ರಿಂದ ಅದು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಆದರೆ ಹೂವು ಕಾಯಿ ಕಸ್ತಕ್ಕಂಥದ್ದು, ಹಣ್ಣು ಕಸ್ತಕ್ಕಂಥ ಪ್ರಮಾಣ ಕಮ್ಮಿ ಆಗುತ್ತೆ. ಹಾಗಾಗಿ ವೆಜಿಟೇಟಿವ್ ಗ್ರೋತ್ ಅಂದರೆ ಜಾಸ್ತಿ ಬೆಳವಣಿಗೆ ಬಂದ್ಬಿಡುತ್ತೆ. ಈ ಬೆಳವಣಿಗೆಯನ್ನು ನಾವು ಜಾಸ್ತಿ ಬೇಕಾಗಿಲ್ಲ, ನಮಗೆ ಬೆಳವಣಿಗೆ ಜೊತೆಗೆ ನಮಗೆ ಮುಖ್ಯವಾಗಿ ಹಣ್ಣುಗಳು ಬಿಡಬೇಕಾಗುತ್ತೆ. ಹಾಗಾಗಿ ತಿಂಗಳಿಗೆ ಒಂದ್ಸರಿ ಸಿಂಪರಣೆ ಮಾಡಿ ಅಂತ ನಾನು ರೈತರಿಗೂ ಕೂಡ ಸಲಹೆ ಕೊಡ್ತಾ ಇದ್ದೀನಿ. ಈಗ ರೈತರು ಪ್ರಾರಂಭದಲ್ಲಿ ಈಗ ಈ ಸಸ್ಯಗಳ ಪಳೆಯುವಿಕೆಗಳು ಕೊಳೆಯಲಿಕ್ಕೆ ಅಥವಾ ಗೊಬ್ಬರವನ್ನಾಗಿ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡುವಂತಹ ಒಂದು ಕಲ್ಪನೆ ಇತ್ತು, ಹೇಗೆ ಇದನ್ನು ಬಳಕೆ ಮಾಡಬೇಕು ಸರ್? ಇದು ಬಹಳ ಮುಖ್ಯವಾಗಿ ಈ WDC ಅಥವಾ ವೇಸ್ಟ್ ಡಿಕಾಂಪೋಸರ್ ಕಲ್ಚರನ್ನ ಸಂಶೋಧನೆ ಮಾಡಿರೋದೇ ನಮ್ಮ ತ್ಯಾಜ್ಯ ವಸ್ತುಗಳನ್ನು ವಿಭಜಕ ಮಾಡಬೇಕು ಅಥವಾ ಅದನ್ನು ಕಸದಿಂದ ರಸವನ್ನು ಮಾಡಬೇಕು ಅಥವಾ ಕಸದಿಂದ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಬೇಕು ಅಂತ ಮೂಲ ಉದ್ದೇಶದಿಂದ ಇದನ್ನು ಮಾಡಿದರು. ಮುಖ್ಯವಾಗಿ ನಾವು ನೋಡುವುದಾದ್ರೆ ಇಲ್ಲಿ ಸಸ್ಯ ಉಳುವಿಕೆಗಳು ಅಲ್ಲಿ ಬೆಂಕಿ ಹೆಚ್ಚು ಸುಟ್ಬಿಡ್ತಾರೆ ಜನ. ಬಹಳಷ್ಟು ಅದು ನಾವು ರೈತರ ಹೊಲದಲ್ಲಿ ಈಗ ಅಲ್ಲಿ ಭತ್ತದ ಗದ್ದೆನಲ್ಲಿ ನೋಡ್ತಾ ಇದ್ದೀವಿ. ಕಬ್ಬಿನ ಹೊಲದಲ್ಲಿ ಸ್ವಾಗಿಯನ್ನು ತೆಗೆದು ಅಲ್ಲೇನೆ ಇದನ್ನು ಮಾಡಿಕೊಂಡು ಬೆಂಕಿಯನ್ನು ಹಚ್ತಾ ಇದೆ, ಹಚ್ಚಿದ್ದನ್ನು ನೋಡ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಭತ್ತದ ರೈತರು, ಭತ್ತ ಬೆಳೀತಕ್ಕಂಥ ರೈತರು ಈಗ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅಂತ ಬಂದಿದೆ, ಅಂದರೆ ಭತ್ತವನ್ನು ಕಟಾವು ಮಾಡತಕ್ಕಂಥ ಯಂತ್ರ ಬಂದಿದೆ. ಮೇಲೆ ಎಲ್ಲ ಭತ್ತದ ತೆನೆಯನ್ನು ಕೊಯ್ಕೊಂಡು ಮುಕ್ಕಾಲು ಭಾಗ ಅದು ಹುಲ್ಲನ್ನು ಹಾಗೆ ಬಿಟ್ಟಿರ್ತಾರೆ. ಸೊ ಆ ಹುಲ್ಲನ್ನು ಲಾಸ್ಟಿಗೆ ಕೊನೆಗೆ ರೈತರು ಕೊನೆಗೆ ಬೆಂಕಿಯನ್ನು ಹಚ್ಚಿ ಸುಡ್ತಿರ್ತಾರೆ. ಇದನ್ನು ಸುಡೋದ್ರಿಂದ ಸಾಕಷ್ಟು ನಮ್ಮ ಹೊಲದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಪೋಲಾಗುವುದರ ಜೊತೆಗೆ ಭೂಮಿನಲ್ಲಿ ಇಂಗಾಲದ ಪ್ರಮಾಣವನ್ನು ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಮ್ಮ ವಾತಾವರಣವನ್ನು ಕಲುಷಿತವಾಗಿ ನಾವು ಪರಿವರ್ತನೆಯನ್ನು ಮಾಡ್ತದೆ. ಇದನ್ನು ಹೋಗಲಾಡಿಸಬೇಕು ಅಂತಂದರೆ ಈಗ ನಾನೇನು ಏನೇನು ವೇಸ್ಟ್ ಡಿಕಾಂಪೋಸರ್ ದ್ರಾವಣವನ್ನು ತಯಾರಿ ಮಾಡಿಕೊಂಡು ಅದನ್ನು ಭತ್ತ ಕೊಯ್ದ ಆದಮೇಲೆ ಈಗ ನಮಗೆ ಸ್ಟಬಲ್ ಸೇವರ್ ಅಂತ ಬರುತ್ತೆ, ಅಂದರೆ ಆ ಕಟಾವು ಮಾಡಿ ಉಳಿದಿರ್ತಕ್ಕಂಥ ಭತ್ತದ ಏನು ಬಡ್ಡಿಯನ್ನು ಸವರ್ತಕ್ಕಂಥ ಒಂದು ಮೆಷಿನ್ ಬಂದಿದೆ, ಅದನ್ನು ಸವರಿ ಅಲ್ಲೇ ಬಿಟ್ಕೊಂಡು ಅಥವಾ ಮೆಷಿನ್ ಕಟ್ ಆದಮೇಲೆ ಹುಲ್ಲು ಒಂದೊಂದು ಈ ಕುಪ್ಪೆ ಬಿದ್ದಂಗೆ ಬಿಡುತ್ತೆ. ಆ ಕುಪ್ಪೆ ಮೇಲೆ ಇದನ್ನು ವೇಸ್ಟ್ ಡಿಕಾಂಪೋಸರ್ ದ್ರಾವಣವನ್ನು ಸಿಂಪರಣೆ ಮಾಡಿದರೆ, ಆದರೆ ದ್ರಾವಣ ಸಿಂಪರಣೆ ಮಾಡಿ ಅಷ್ಟೇ ಮಾಡಬಾರ್ದು, ದ್ರಾವಣ ಸಿಂಪರಣೆ ಮಾಡಿದ ಮೇಲೆ ಸುಮಾರು 60-70% ಭೂಮಿನಲ್ಲಿ ನಾವು ತೇವಾಂಶವನ್ನು ಕಾಪಾಡ್ಕೊಳ್ಬೇಕು. ಕಾಪಾಡಿಕೊಂಡು ಇದನ್ನು ಸಿಂಪರಣೆ ಮಾಡಿದ್ದೇ ಆದರೆ ಎಕರೆಗೆ 200 ಲೀಟರ್ ನಂಗೆ ನಾವು ಸಿಂಪರಣೆ ಮಾಡಿದರೆ ಸುಮಾರು 1.5 ತಿಂಗಳಲ್ಲಿ ಭತ್ತದ ಹುಲ್ಲು ಅಥವಾ ಕಬ್ಬಿನ ಸ್ವಾಗೆ ಇರ್ಬೋದು ಅಥವಾ ಬೆಳೆಗಳ ಪಳವಳಿಕೆಗಳಿರ್ಬೋದು, ಕಟಾವು ಮಾಡಿರ್ತಕ್ಕಂಥ ಏನು ಬೆಳೆಗಳ ಇವು ಉಳಿಕೆಗಳು ಉಳ್ಕೊಂಡಿರ್ತವೆ ಅವುಗಳನ್ನು ನಾವು ಸಂಪೂರ್ಣವಾಗಿ ಅದನ್ನು ಕಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ವೇಸ್ಟ್ ಡಿಕಾಂಪೋಸರ್ ಸಲ್ಯೂಷನ್ ಅಂದರೆ ಕಳಿಸ್ತಕ್ಕಂಥದ್ದು ಅಥವಾ ವಿಭಜಕ ಮಾಡತಕ್ಕಂಥ ಒಂದು ಮೂಲ ಉದ್ದೇಶ. ಬಸವಣ್ಣಪ್ಪನ ತಾವು ಹೇಳಿದ್ರು ಈಗ ಭತ್ತದ ಹುಲ್ಲು ಸ್ವಲ್ಪ ಮಿದು ಇರ್ತದೆ, ಸ್ಮೂತ್ ಇರ್ತದೆ. ಉದಾಹರಣೆಗೆ ನಾವು ಈಗ ತೊಗರಿ ಕಟ್ಟಿಗೆನ ನೋಡ್ತೀವಿ ಅಥವಾ ಹತ್ತಿ ಕಟ್ಟಿಗೆ ನೋಡ್ತೀವಿ, ಇವು ಸ್ವಲ್ಪ ಗಡಸು ಜಾಸ್ತಿ ಇರ್ತದೆ, ಇವುಗಳನ್ನು ಕೂಡ ಕೊಡಿಸ್ಲಿಕ್ಕೆ ಬರ್ತದೆ? ಸೊ ಇದು ಕೊಡಿಸ್ಲಿಕ್ಕೆ ಬರುತ್ತೆ, ಆದರೆ ಅದನ್ನು ಏನು ಮಾಡಬೇಕಂದ್ರೆ ರೋಟೋವೇಟರ್ ಅಂತೇಳಿ ಈಗಾಗಲೇ ರೋಟೋವೇಟರ್ ಸಿಗ್ತಾ ಇದೆ. ಸೊ ಹತ್ತಿ ಕಟ್ಟಿಗೆ ಅಥವಾ ತೊಗರಿ ಕಟ್ಟಿಗೆಯನ್ನು

ಮಿನಿಯರೇ ಚವಿಯ ಕೂರ ಕುಂದಾರ ಮಾರೋ ಜಿಲ್ಲವಿಯರಾಯಿ ಚೂರ ಜರಸ ಮಾಲ್ಬೋಜೋ ಭಜನೆ ಮಾರೇ ಬಾಪೇ